ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ, ಅದಾ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ್ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕಾಫಿ ತೋಟಗಳ ಸಮಗ್ರ ನಿರ್ವಹಣೆ ಕುರಿತಂತೆ ಹಾಸನದ ಭಾರತೀಯ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಡಾ ಎನ್ಎ ಮಲ್ಲಿಕಾರ್ಜುನ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನ ಕೇಳೋಣ. ನಿನ್ನೆಯ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎನ್ಎ ಮಲ್ಲಿಕಾರ್ಜುನ್ ಅವರು ಕಾಫಿ ತೋಟಗಳ ಸಮಗ್ರ ನಿರ್ವಹಣೆ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ರು. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಕಾಫಿನಲ್ಲಿ ಕೆಲವು ವಿಶೇಷತೆಗಳಿದೆ. ಅದು ಮರ ನೆರಳಲ್ಲಿ ಬೆಳೆಯೋದು ಅದೊಂದು ವಿಶೇಷತೆ. ಅಲ್ಲಿ ನಾವೇನು ಮಾಡಬೇಕು ಅಂದರೆ ನೆರಳನ್ನ ಹದವಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಜಾಸ್ತಿನೂ ಇಟ್ಕೋಬಾರ್ದು, ಕಡಿಮೆನೂ ಇಟ್ಕೋಬಾರ್ದು. ಈ ಸಂದರ್ಭದಲ್ಲಿ ನಾನು ಒಂದು ಉದಾಹರಣೆ ಕೊಡ್ತೀನಿ. ಹಿಂದೆ ನಾವು ಹಸುಕರು ಸಾಕ್ತಿದ್ವು. ಹಸುಕರು ಸಾಕ್ತಾಗ ನಾವು ಹಾಲು ಕರಿಬೇಕು. ಎಷ್ಟು ಕರಿತಿದ್ವಿ ಅಂತಂದ್ರೆ ಕರುಗ್ ಬಿಟ್ಟು ನಾವು ನಮ್ಗೆ ಎಷ್ಟು ಬಿಡ್ತಾ ಇದ್ವಿ. ಸೊ ಈ ತತ್ವ ಪಾಲಿಸ್ಬೇಕು. ಈ ತತ್ವ ಅಂದ್ರೆ ನಾವು ಜಾಸ್ತಿ ಮರಗಳನ್ನ ಕಪಾತ್ ಮಾಡಿಬಿಟ್ರೆ ನಾವು ಜಾಸ್ತಿ ಇಳುವರಿ ಬರುತ್ತೆ, ಆದ್ರೆ ಪೃಥ್ವಿಯನ್ನ ಕರುನು ಸಫರ್ ಆಗುತ್ತೆ. ಹೌದು. ಸೊ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ನೆರಳನ್ನು ಇಟ್ಕೊಂಡು ಅದಕ್ಕೆ ಕೆಳಗಡೆ ಕಾಫಿ ಬೆಳಿಬೇಕು. ಅದು ಒಂದು. ಇನ್ನೊಂದು ಏನಪ್ಪಾ ಅಂದ್ರೆ ಕಪಾತ್ ಮಾಡ್ತೀವಿ ಅಂದ್ರೆ ಗಿಡಕಸಿ. ನಾವು ಗಂಡ್ರೆಕ್ಕೆ ರಿಮೂವ್ ಮಾಡ್ತೀವಿ, ಮತ್ತೆ ಬೇಡವಿಲ್ದೆಲ್ಲ ರೆಕ್ಕೆ ಅವನ್ನೆಲ್ಲ ರಿಮೂವ್ ಮಾಡ್ತೀವಿ. ಇದು ಕಾಫಿಗೆ ಇಟ್ಸ್ ಎ ಟ್ರೈನ್ಡ್ ಪ್ಲಾಂಟ್. ಟ್ರೈನ್ಡ್ ಅಂತಂದ್ರೆ ಅದನ್ನ ತನ್ನಷ್ಟು ತಾನೇ ಬೆಳೆಯಕ್ ಬಿಟ್ಬಿಟ್ರೆ ಅದರಲ್ಲಿ ಇಳುವರಿ ಬರೋಲ್ಲ. ಅಂದ್ರೆ ಇಳುವರಿ ಬರುವಂತ ರೆಕ್ಕೆಗಳನ್ನ ಮಾತ್ರ ನಾವು ಬಿಟ್ಕೊಂಡು ಬೇಡವಿಲ್ ರೆಕ್ಕೆನ ತೆಗಿತೀವಿ. ಅದು ಗಂಡ್ ರೆಕ್ಕೆ ಆಗಿರ್ಬೋದು, ಮತ್ತೆ ಒಣಕಡ್ಡಿ ಅಂತವೆಲ್ಲ. ಇದು ಎರಡನೇ ವಿಶೇಷತೆ. ಓಕೆ, ಇಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಗಂಡ್ ರೆಕ್ಕೆ ಮತ್ತೆ ಬೇಡವಿಲ್ ರೆಕ್ಕೆನ ತೆಗಿಬೇಕು. ಮರಕಸಿ ಮಾಡೋದ್ ನಾವೇನು ಹೇಳ್ತೀವಿ ಅಂದ್ರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗಿತೀವಿ. ಇಲ್ಲಿ ನೀವು ನಿರ್ದಾಕ್ಷಿಣ್ಯವಾಗಿ ಗಂಡ್ ರೆಕ್ಕೆ ಅವನ್ನೆಲ್ಲನ ತೆಗಿಬೇಕು. ಓಕೆ, ಅದು ಗಿಡಕಸಿ. ಮೂರನೇ ವಿಶೇಷತೆ ಏನಪ್ಪ ಅಂತಂದ್ರೆ ನಾವು ಇರಿಗೇಷನ್ ಕೊಡ್ತೀವಿ. ಯಾವುದಕ್ಕೆ? ಬ್ಲಾಸಮ್ ಶವರ್ ಮತ್ತೆ ಬ್ಯಾಕಿಂಗ್ ಶವರ್. ಬೇರೆ ಎಲ್ಲದು ಒಂದು ಸರಿ ಮೊಗ್ಗಾಯ್ತು ಅಂತಂದ್ರೆ ಅದು ಹೂ ಅರಳೋದ್ರಲ್ಲಿ ಕೊನೆ ಆಗುತ್ತೆ. ಕಾಫಿನಲ್ಲಿ ಆಗಲ್ಲ, ಮೊಗ್ಗಾಗ್ತದೆ, ಅದು ಒಂದು ಹಂತಕ್ಕೆ ಬಂದು ನಿಂತೋಗ್ತದೆ. ಅದರ ಮೇಲೆ ಮಳೆ ಬೀಳಬೇಕು ಅಥವಾ ಇರಿಗೇಷನ್ ನೀರಾವರಿ ಮಾಡಬೇಕು, ಅವಾಗ ಮಾತ್ರ ಹರಳುತ್ತೆ. ಇಲ್ಲ ಅಂತ ಅದ್ರ ಮೊಗ್ಗೇನೆ ಹಂಗೇನೆ ಒಣಗೋಗುತ್ತೆ. ಅದಕ್ಕೆ ಪ್ಯಾಡಿಂಗ್ ಅಂತ ಹೇಳ್ತೀವಿ. ಸೊ ಇದು ಇನ್ನೊಂದು ಮೂರನೇ ವಿಷಯ ಸೇತು. ನಾವು ಅರಳಬೇಕಾದ್ರೆ ಅಗತ್ಯವಾಗಿ ನಾವು ಇರಿಗೇಷನ್ ಕೊಡಬೇಕು ಅಥವಾ ಮಳೆ ಆಗಬೇಕು. ಸೊ ಎಲ್ಲೆಲ್ಲಿ ಇರಿಗೇಷನ್ ಸೌಲಭ್ಯ ಇದೆಯೋ ಅಲ್ಲಿ ಇರಿಗೇಷನ್ ಮಾಡಬೇಕಾಗ್ತದೆ. ಓಕೆ, ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ನಾವು ಕಾಫಿನಲ್ಲಿ ಈ ಮ್ಯಾನ್ಯೂರ್ ಗೊಬ್ಬರ ಏನು ಕೊಡ್ತೀವಿ ಇಳುವರಿ ಆಧಾರದಲ್ಲಿ ಕೊಡಿ ಅಂತ ಹೇಳ್ತೀವಿ. ಪೋಷಕಾಂಶಗಳ ನಿರ್ವಹಣೆಯನ್ನ ಈ ಬೇರೆ ಕ್ರಾಪ್ ಅಲ್ಲೆಲ್ಲ ಏನ್ ಹೇಳ್ತೀವಿ ಅಂತಂದ್ರೆ ನೀರಾವರಿ ಅಥವಾ ಡ್ರೈಲ್ಯಾಂಡ್ ಕುಷ್ಕಿ ಅದಕ್ಕೆ ನಾವು ರೆಕಮೆಂಡೇಶನ್ ಕೊಡ್ತೀವಿ. ಅದು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಳುವರಿ ಆಧಾರದಲ್ಲಿ, ಇಳುವರಿ ಆಧಾರದಲ್ಲಿ ಯಾಕಪ್ಪ ಅಂದ್ರೆ ಕಾಫಿನಲ್ಲಿ ಪ್ರತಿ ವರ್ಷನು ಒಂದೇ ತರದ ಇಳುವರಿ ಬರಲ್ಲ. ಇನ್ನ ಹೇಳದೆ ಬ್ಲಾಸಮ್ ಫೇಲ್ಯೂರ್ ಆಯ್ತು ಅಂತಂದ್ರೆ ಫುಲ್ ಕ್ರಾಪ್ ಫೇಲ್ಯೂರ್ ಆಗುವಂತ ಚಾನ್ಸಸ್ಗಳಿರ್ತದೆ. ಅದಕ್ಕೆ ನಾವು ಈ ವರ್ಷ ಎಷ್ಟು ಇಳುವರಿ ಬರುತ್ತೆ ಅಂತ ಅಂದಾಜು ಮಾಡಿ ಬ್ಲಾಸಮ್ ಆದ ಕೂಡಲೇ ನಾವು ಇಳುವರಿ ಎಸ್ಟಿಮೇಟ್ ಮಾಡ್ತೀವಿ. ಎಲ್ಲ ಬೆಳೆಗಾರರು ಮಾಡ್ತಾರೆ ಈ ವರ್ಷ ಬ್ಲಾಸಮ್ ಚೆನ್ನಾಗಾಯ್ತಾ ಇಂತಿಷ್ಟು ಬರ್ಬೋದು ಅಂತ. ಆ ಇಳುವರಿ ಆಧಾರದ ಮೇಲೆ ನಾವು ಗೊಬ್ಬರನ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಒಂದು ಮಾನದಂಡ ಏನು ಹೇಳಿದ್ದೀವಿ ಅಂತಂದ್ರೆ ಬೆಳೆ ಕ್ರಾಪ್ ಅಲ್ದಲ್ಲಿ ಬರೀ ಬೆಳೆ ನಿರ್ವಹಣೆಗೆ 20 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 20 ಕೆಜಿ ಪೊಟ್ಯಾಶ್. ಇದು ಬರೀ ಗಿಡಗಳ ನಿರ್ವಹಣೆ. ಮತ್ತೆ ಪ್ರತಿ 100 ಕೆಜಿ ಕ್ಲೀನ್ ಕಾಫಿ ಬೆಳೆಗೆ 10 ಕೆಜಿ ಸಾರಜನಕ, 7 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಶಿಯಂ ಕೊಡಿ ಅಂತ ಹೇಳ್ತೀವಿ. ಇದು ಮಾನದಂಡ. ಸರಿ ಸುಮಾರು 500 ಕೆಜಿ ಇಳುವರಿ ಅಂದಾಜು ಮಾಡಿದ್ರೆ ಈ ಇಳುವರಿಯನ್ನ ಅಂದಾಜು ಮಾಡ್ತಕ್ಕಂಥದ್ದು ಹೆಂಗೆ? ಅದು ಬ್ಲಾಸಮ್ ಇದ್ರ ಮೇಲೆ, ಬ್ಲಾಸಮ್ ಫೇಲ್ಯೂರ್ ಆಯ್ತು ಅಂದ್ರೆ ಎಷ್ಟು ಲಾಸ್ ಆಗಿದೆ, ಬ್ಲಾಸಮ್ ಸಕ್ಸಸ್ ಆಯ್ತು ಅಂದ್ರೆ ಎಷ್ಟು, ಅದು ಬ್ಲಾಸಮ್ ಆದ್ಮೇಲೆ ಕಾಯಿ ಕಟ್ಟುತ್ತಲ್ಲ ಪಿನ್ ಹೆಡ್ ಸ್ಟೇಜ್ ಅಂತ ಹೇಳ್ತೀವಿ, ಆ ಸಂದರ್ಭದಲ್ಲಿ ನಾವು ಅಂದಾಜು ಮಾಡ್ತೀವಿ. ಅಂದ್ರೆ ಅದು ಮಳೆಯನ್ನ ಆಧರಿಸಿರುತ್ತೆ ಬ್ಲಾಸಮ್, ಮಳೆ ಬಂತು ಅಂತ ಅಂದ್ರೆ ಚೆನ್ನಾಗಿ ಕಾಯಿ ಹಿಡಿಯುತ್ತೆ, ಇಲ್ಲ ಅಂತ ಅಂದ್ರೆ ನೀವು ಹೇಳದಂಗೆ ಮಗ್ನಲ್ಲೇ ಹೂ ಆದ ಕೂಡಲೇ ಗೊತ್ತಾಗುತ್ತೆ ಈ ಸರಿ ಇಷ್ಟು ಬರುತ್ತೆ ಅಂತ ಹೇಳಿ ಅಂದಾಜು ಮಾಡ್ಬಿಡ್ಬೋದು. ಅದಾದ್ಮೇಲೆ ಹೂವಾಗಿ ಸ್ವಲ್ಪ ಹೂವೆಲ್ಲ ಅದ್ರದ್ಮೇಲೆ ಪಿನ್ ಹೆಡ್ ಸ್ಟೇಜ್ ಆ ಸಂದರ್ಭದಲ್ಲಿ ನಾವು ಎಸ್ಟಿಮೇಟ್ ಮಾಡ್ತೀವಿ. ಮತ್ತೆ ಕಳೆದ ವರ್ಷ ಎಷ್ಟು ಎಸ್ಟಿಮೇಟ್ ಬಂದಿದೆ ಕ್ರಾಪ್ ಅದ್ರ ಮೇಲೂ ನಾವು ಎಸ್ಟಿಮೇಟ್ ಮಾಡ್ಬೋದು. ಸೊ ಅದು ಮುಖ್ಯವಾದ ಹಂತ ಕಾಫಿ ತೋಟದ ನಿರ್ವಹಣೆಯಲ್ಲಿ ಎಸ್ಟಿಮೇಟ್ ಮಾಡೋದು. ಸೊ ಅದ್ರ ಮೇಲೆ ನಾವು ಗೊಬ್ಬರ ಕೊಡ್ತೀವಿ. ಯಾಕಂದ್ರೆ ಒಂದೇ ತರ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಬೆಳೆ ಬಂದಾಗ ನೀವು ಕಡಿಮೆ ಗೊಬ್ಬರ ಕೊಟ್ಟಾಗ ಜಾಸ್ತಿ ಬೆಳೆ ಬರೋದಿಲ್ಲ, ಅಲ್ಲಿ ಲಾಸ್ ಆಗುತ್ತೆ. ಮತ್ತೆ ನೀವು ಕಡಿಮೆ ಬೆಳೆ ಬಂದು ನೀವು ಜಾಸ್ತಿ ಗೊಬ್ಬರ ಕೊಟ್ಟಾಗ ಗೊಬ್ಬರ ವೇಸ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಇಳುವರಿ ಆಧಾರದಲ್ಲಿ ನೀವು ಗೊಬ್ಬರ ಕೊಡಿ ಅಂತ ಹೇಳ್ತೇವೆ. ಸೊ ನಾ ಹೇಳಿದೆ ಸರಿ ಸುಮಾರು 500 ಕೆಜಿ ಇಳುವರಿ ಬೆಳೆ ಬಂದಾಗ, ಸೊ 100 ಕೆಜಿಗೆ 10 ಕೆಜಿ ಆದರೆ 500 ಕೆಜಿಗೆ 50 ಕೆಜಿ ಪ್ಲಸ್ 20 ನಿರ್ವಹಣೆಗೆ ಅಂದರೆ 70 ಕೆಜಿ ಸಾರಜನಕ. ಸೊ ಅದೇ ರಂಜಕ ಎಷ್ಟು, 100 ಕೆಜಿ 7 ಕೆಜಿ ಆದರೆ 500 ಕೆಜಿಗೆ 35 ಕೆಜಿ 35 ಪ್ಲಸ್ 20 ಕೆಜಿ ಅದೇ ತರ ಪೊಟ್ಯಾಶ್ ಕೂಡ 100 ಕೆಜಿಗೆ 10 ಕೆಜಿ ಆದ್ರೆ 500 ಕೆಜಿಗೆ 50 ಪ್ಲಸ್ 20 ಅಂದ್ರೆ 70 ಕೆಜಿ ಸಾರಜನಕ, 55 ಕೆಜಿ ರಂಜಕ ಮತ್ತೆ 70 ಕೆಜಿ ಪೊಟ್ಯಾಶ್. ಓಕೆ, ಸೊ ಇದನ್ನ ಯಾವ ರೂಪದಲ್ಲಿ ಕೊಡ್ಬೋದು? ಯೂರಿಯಾ ಮಿಕ್ಸ್ಚರ್ ಆದ್ರೂ ಕೊಡ್ಬೋದು, ಅಥವಾ DAP ಮಿಕ್ಸ್ಚರ್ ಆದ್ರೂ ಕೊಡ್ಬೋದು, ಅಥವಾ ಸುಫಲ ಬೇರೆ ಬೇರೆಲ್ಲ ಕಾಂಬಿನೇಷನ್ ಇದೆ. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಮಾಡಿಕೊಂಡು ಸಿಂಪಲ್ ಅಂದ್ರೆ ನಾವು 46 ಕೆಜಿ ನೈಟ್ರೋಜನ್ ಬೇಕಾದ್ರೆ ನೀವು 100 ಕೆಜಿ ಹಾಕಬೇಕು. ಸೊ ನಿಮಗೆ ಎಷ್ಟು ಬೇಕು ಆ ಪ್ರಮಾಣದಲ್ಲಿ ನೀವು ಲೆಕ್ಕ ಮಾಡಿಕೊಂಡು ಹಾಕಬೇಕಾಗುತ್ತೆ. ಇದನ್ನ ಎಷ್ಟು ಹಂತಗಳಲ್ಲಿ ಅಥವಾ ಸುತ್ತಮುತ್ತಲಿನ ಹೇಳ್ತೀನಿ ಈಗ ಎಷ್ಟು ಹಂತದಲ್ಲಿ ಕೊಡಬೇಕು ಅಂತ ಹೇಳ್ತೀನಿ. ಈಗ ನೋಡಿ ಇಷ್ಟನ್ನ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವು, ಎಷ್ಟು ಕೊಡಬೇಕು ಅಂತ, ಯಾವ ರೂಪದಲ್ಲಿ ಕೊಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿದ್ವು. ಭೂಮಿ ಕೊಡಬೇಕಾದಾಗ ಭೂಮಿ ಮಣ್ಣು ಆರೋಗ್ಯಗಿದೆಯಾ ಅಂತ ನೋಡ್ಬೇಕು. ಇದೇನಪ್ಪ ಮಣ್ಣು ಆರೋಗ್ಯದ ಬಗ್ಗೆ ಅಂತ ಹೇಳ್ಬಾರ್ದು. ಎಲ್ಲಾ ಜೀವಕೋಟಿಗಳಿಗೂ ಹಂಗೆ ಅನಾರೋಗ್ಯ ಇದೆ, ಮಣ್ಣಿಗೂ ಅನಾರೋಗ್ಯ ಇದೆ. ಕಾಫಿನಲ್ಲಿ ನಾವೇನ್ ಹೇಳ್ತೀವಿ pH ಅಂತೀವಿ, ರಸಸಾರ. ಆ ರಸಸಾರ ನಿಗದಿತ ಮಟ್ಟಕ್ಕಿದ್ರೆ ಮಣ್ಣು ಆರೋಗ್ಯವಾಗಿದೆ ಅಂದ್ರೆ ನಾವ್ ಹೇಳ್ತೀವಿ ರಸಸಾರ 5.9 ಇಂದ 6.2 ಇಷ್ಟಿದ್ರೆ ಅದು ಮಣ್ಣು ಆರೋಗ್ಯದಾಯಕವಾಗಿದೆ. ನಾರ್ಮಲ್ pH ಅಂತ ಕಾಫಿ ಸಾಮಾನ್ಯವಾಗಿ ಅಸಿಡಿಕ್ pH ಇರ್ತವೆ ಅಂತಂದ್ರೆ 5.9 ಅಂತ ಕೆಳಗಿರ್ತದೆ. ಅಂತ ಸಂದರ್ಭದಲ್ಲಿ ನೀವು ಸುಣ್ಣ ಹಾಕೋದ್ರ ಮೂಲಕ ಅದನ್ನ ಸರಿಪಡಿಸ್ಬೇಕು, ಮಣ್ಣಿನ ಆರೋಗ್ಯನ ಕಾಪಾಡಬೇಕು. ಕನಿಷ್ಠ ಅರ್ಧ ಟನ್ ಹಾಕ್ಬೇಕು, ಮ್ಯಾಕ್ಸಿಮಮ್ ಎರಡು ಟನ್, ಒಂದು ಎಕರೆ ಅದ್ರ ಮೇಲೆ ಹಾಕ್ಬಾರ್ದು. ಸೊ ಎಷ್ಟರ ಮಟ್ಟಿಗೆ ಅಸಿಡಿಟಿ ಇದೆ ಅದ್ರ ಆಧಾರದ ಮೇಲೆ ನೀವು ಸುಣ್ಣ ಹಾಕ್ಬೇಕು. ಓಕೆ, ಸುಣ್ಣ ಹಾಕಿ ಸರಿಪಡಿಸಿದ್ವು ಅಂತ ತಿಳ್ಕೊಳ್ಳಿ. ಓಕೆ, ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದರಲ್ಲಿ ನಾವು ಗೊಬ್ಬರವನ್ನು ಕಡಿಮೆ ಮಾಡಬಹುದಾ? ಖಂಡಿತ ಮಾಡಬಹುದು. ಹೆಂಗೆ ಅಂದರೆ ನಾವು ಎನ್ ಪಿ ಕೆನ ಅನಲಿಸ್ ಮಾಡ್ತೀವಿ. ಓಕೆ, ಅಂತಂದ್ರೆ ನಾವು ಮಣ್ಣನ್ನು ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ನೈಟ್ರೋಜನ್ ಎಷ್ಟು ಪ್ರಮಾಣದಲ್ಲಿದೆ, ಫಾಸ್ಫರಸ್ ಎಷ್ಟು ಪ್ರಮಾಣದಲ್ಲಿದೆ, ಪೊಟ್ಯಾಶ್ ಎಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ರಿಸಲ್ಟ್ ಅನಲಿಸ್ ಮಾಡ್ತೀವಿ. ಸೊ ಆ ಅನಲಿಸ್ ಅಲ್ಲಿ ಯಾವ್ದಾದ್ರು ಜಾಸ್ತಿ ಇದ್ದಾಗ ನೀವು ಕೊಡೋ ಗೊಬ್ಬರನ್ನ ನೀವು ಕಡಿಮೆ ಮಾಡಬಹುದು, ಅಲ್ಲಿ ನೀವು ಉಳಿತಾಯ ಮಾಡಬಹುದು. ಹಾಗಾಗಿ ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನೀವು ಗೊಬ್ಬರ ಉಳಿತಾಯ ಮಾಡಬಹುದು, ಮತ್ತೆ ಅಲ್ಲಿ ಸಮತೋಲನ ಕಾಪಾಡ್ಕೋಬಹುದು. ಜೊತೆಗೆ ನೀವು ಬೇರೆಲ್ಲ ಮೈಕ್ರೋನ್ಯೂಟ್ರಿಯಂಟ್ಸ್ ಲಘು ಪೋಷಕಾಂಶಗಳು ಅಲ್ಲಿ ಎರಡು, ಒಂದು ಮೇಜರ್ ನ್ಯೂಟ್ರಿಯಂಟ್ಸ್, ಮೈನರ್ ನ್ಯೂಟ್ರಿಯಂಟ್ಸ್ ಮತ್ತೆ ಲಘು ಪೋಷಕಾಂಶ ಇದಾವೆ, ಒಟ್ಟು 16 ನ್ಯೂಟ್ರಿಯಂಟ್ಸ್ ಇದಾವೆ. ಸೊ ಅವಷ್ಟನ್ನು ನೀವು ಅನಲಿಸ್ ಮಾಡಿದಾಗ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ನಿಗದಿತ ಮಟ್ಟಕ್ಕಿದೆಯಾ ಅಂತೇಳಿ ನೀವು ತಿಳ್ಕೊಂಡು ಅದನ್ನ ಸರಿಪಡಿಸೋ ಮೂಲಕ ಸಮತೋಲನ ಕಾಪಾಡ್ಕೋಬಹುದು. ನಾವು ಎನ್ ಪಿ ಕೆನ ಕ್ಯಾಲ್ಕುಲೇಟ್ ಮಾಡಿದ್ವು, ಅದರಲ್ಲಿ ಎಷ್ಟು ಉಳಿತಾಯ ಮಾಡಿದ್ವು ಗೊಬ್ಬರನ್ನ, ಅದನ್ನು ಉಳಿತಾಯ ಮಾಡಿದ್ವು ಅಂತ ಹೇಳ್ಕೊಳ್ಳಿ. ಸೊ ಇನ್ನೂ ಗೊಬ್ಬರ ನಿರ್ವಹಣೆ ಹೇಗೆ ಅಂದರೆ, ಈಗ ನಾವು ಹಾಕೋದಕ್ಕೆ ಮೊದಲೇ ಈಗ ಸುಣ್ಣ ಹಾಕಿ ಅಂತ ಹೇಳ್ತೀವಿ, ಮತ್ತೆ ಕಾಂಪೋಸ್ಟ್ ಹಾಕಿ ಅಂತ ಹೇಳ್ತೀವಿ, ಮತ್ತೆ ಎನ್ ಪಿ ಕೆ ಹಾಕಿ ಅಂತ ಹೇಳ್ತೀವಲ್ವಾ. ಸೊ ಇರೋದ್ ಮೊದಲೇ ಭೂಮಿನಲ್ಲಿ ಸಾರಾಂಶ ಇರೋದಿಲ್ವಾ? ಇರ್ತವೆ. ಅದನ್ನ ರಕ್ಷಣೆ ಮಾಡ್ಬೇಕು ಹೇಗೆ? ನಾವೇನು ಮಳೆ ಬಂದಾಗ ಕೊಚ್ಚೋಗ್ತದೆ ಅದನ್ನ ನೀವು ಸವಕಳಿನ ನಿಲ್ಲಿಸೋದ್ರ ಮೂಲಕ ಮಣ್ಣಿನಲ್ಲಿರೋ ಪೋಷಕಾಂಶಗಳನ್ನ ಸಂರಕ್ಷಣೆ ಮಾಡಬಹುದು. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ, ನೀವು ನಿಧಾನಕ್ಕೆ ನಡೆಯೋ ರೀತಿ ಮಾಡಿದ್ರೆ, ಮತ್ತೆ ನಿಧಾನಕ್ಕೆ ನಡೆಯೋ ಗಂಗಾ ಮುನ್ನ ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗೋತರ ಮಾಡಿದ್ರೆ ಅಲ್ಲಿನ ಮಣ್ಣಿನ ಪೋಷಕಾಂಶಗಳು ಸೇವ್ ಆಗ್ತವೆ, ವೃದ್ಧಿ ಆಗುತ್ತೆ, ಅಲ್ಲೇ ಉಳಿಯುತ್ತೆ. ಅದರ ಬಗ್ಗೆನೂ ಗಮನ ಹರಿಸ್ಬೇಕು. ಇನ್ನು ಹೇಗೆ ಪೋಷಕಾಂಶ ನಿರ್ವಹಣೆ ಅಂತಂದ್ರೆ, ನಾವು ಕಳೆನ ಏನ್ ಮಾಡ್ತೀವಿ, ಬೆಳೆದು ಬಿಟ್ಟು ಅದನ್ನ ಕತ್ತರಿಸಿ ಬೇರೆ ಕಡೆ ಸಾಗಿಸ್ತೀವಿ, ಅಲ್ಲಿನೂ ನಿಮ್ಮ ಭೂಮಿಯಿಂದ ಪೋಷಕಾಂಶಗಳು ಬೇರೆ ಕಡೆ ಹೋಗ್ತವೆ, ಅದನ್ನ ನೀವು ತಡಿಬೇಕು. ಮೊದಲು ಕಳೆನೇ ನೀವು ಜಾಸ್ತಿ ಬೆಳಿಲಿಕ್ಕೆ ಬಿಡಬಾರ್ದು. ಒಂದ್ ವೇಳೆ ಕಳೆನ ನೀವು ತೆಗೆದ್ರು ಅಲ್ಲೇನೆ ಕಾಂಪೋಸ್ಟ್ ಮಾಡಿ ನಿಮ್ಮ ಮಣ್ಣಿಗೆ ಸೇರಿಸೋದ್ರಿಂದ ಕೂಡ ನಿಮ್ಮ ಮಣ್ಣಿನ ಪೋಷಕಾಂಶಗಳನ್ನ ಸಂರಕ್ಷಣೆ ಮಾಡಬಹುದು. ಇದಿಷ್ಟೇನಾ? ಇನ್ನು ಇದೆ, ಏನಪ್ಪಾ ಅಂದ್ರೆ, ನಾನು ಆಗ್ಲೇ ಹೇಳಿದೆ ಕಂಬಚಿಗುರು ಇವನ್ನೆಲ್ಲ ತೆಗಿತೀವಲ್ವಾ, ಅಲ್ಲೂ ಕೂಡ ಪೋಷಕಾಂಶಗಳು ನಷ್ಟ ಆಗುತ್ತೆ. ಕಂಬಚಿಗುರು ಬೆಳೀತವೆ, ಅವು ಸುಮ್ಮನೆ ಬೆಳೆಯಲ್ಲ, ನಿಮ್ಮ ಮಣ್ಣಿನ ಪೋಷಕಾಂಶಗಳನ್ನ ಹೀರಿ ಬೆಳೀತವೆ. ಅವು ನೀವು ಕಟ್ ಮಾಡ್ತೀರಾ, ಕಟ್ ಮಾಡಿ ಬೇರೆ ಎಲ್ಲೋ ಸಾಗಿಸ್ತೀರಾ ಅಥವಾ ಸುಟ್ಟಾಕ್ತೀರಾ, ಅದು ಮಾಡದಲ್ಲೆ ಮೊಟ್ಟ ಮೊದಲು ಅವನ್ನ ಹೆಚ್ಚಿಗೆ ಬೆಳಿಲಿಕ್ಕೆ ಬಿಡಬಾರ್ದು. ಕಟ್ ಮಾಡಿದ್ರು ನಿಮ್ಮ ತೋಟದಲ್ಲೇನೆ ಅದನ್ನ ಕಾಂಪೋಸ್ಟ್ ಮಾಡಿ ನಿಮ್ಮ ಮಣ್ಣಿಗೆ ಸೇರಿಸೋದ್ರ ಮೂಲಕ ಪೋಷಕಾಂಶಗಳ ನಷ್ಟವನ್ನು ತಡಿಬಹುದು. ಇನ್ನೂ ಒಂದಿದೆ ಏನಂತಂದ್ರೆ, ನೀವು ಪಲ್ಪ್ ಮಾಡ್ತೀರಾ, ಆ ಪಲ್ಪ್ ಸಿಪ್ಪೆನ ಅದನ್ನ ಬೇರೆ ಕಡೆ ಸಾಗಿಸ್ತೀರಾ, ಅಲ್ಲೂ ನೀವು ಪೋಷಕಾಂಶಗಳನ್ನ ನಷ್ಟ ಆಗುತ್ತೆ. ಆ ಪಲ್ಪ್ ಮಾಡಿದ ಸಿಪ್ಪೆನು ಕೂಡ ವೈಜ್ಞಾನಿಕ ರೀತಿಯಲ್ಲಿ ಕಾಂಪೋಸ್ಟ್ ಮಾಡಿ ನಿಮ್ಮ ಮಣ್ಣಿಗೇನೆ ಅದನ್ನ ಸೇರಿಸೋದ್ರ ಮೂಲಕ ಕೂಡ ನಿಮ್ಮ ಮಣ್ಣಿನಿಂದ ಪೋಷಕಾಂಶಗಳ ನಷ್ಟ ತಡಿಬಹುದು. ನೋಡಿ, ಇದಿಷ್ಟು ಗೊಬ್ಬರ ನಿರ್ವಹಣೆ. ಗೊಬ್ಬರ ನಿರ್ವಹಣೆ ಅಂದ್ರೆ ಬರೀ ಎನ್ ಪಿ ಕೆ ಮಾತ್ರ ಅಲ್ಲ, ಬರೀ ಎನ್ ಪಿ ಕೆ ಮಾತ್ರ ನಾವು ಗಮನಿಸಿ ಬೇರೆದೆಲ್ಲ ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ತೂತ ಹಂಡೆಗೆ ನೀರು ತುಂಬದಂಗೆ ಆಗುತ್ತೆ. ಆ ತೂತ ನೀರು ಹೋಗ್ತಾ ಇರ್ತದೆ, ನಾವು ತುಂಬ್ತಾ ಇರ್ತೀವಿ, ಅದು ನಿಲ್ಲೋದಿಲ್ಲ ನಿಲ್ಲೋದಿಲ್ಲ. ಹಂಗಾಗಿ ನೀವು ಸರಿಯಾಗಿ ನಿರ್ವಹಣೆ ಮಾಡೋದು ಅಂತಂದ್ರೆ ಈ ಪೋಷಕಾಂಶಗಳು ಏನ್ ನಷ್ಟ ಆಗುತ್ತೆ ಅವನ್ನೆಲ್ಲ ತಡಿಬೇಕು. ಸೊ ಇಷ್ಟೆಲ್ಲ ಮಾಡಿ ನೀವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಿದಾಗ ಗಿಡಗಳು ಸದೃಢ ಆಗ್ತವೆ. ಗಿಡಗಳು ಸದೃಢ ಆದಾಗ ಸಾಕಷ್ಟು ರೋಗರುಜಿನಗಳು ತಂತಾನೆ ಕರೆಂಟ್ರೋಲ್ ಆಗುತ್ತವೆ. ಅಷ್ಟಾದ್ರೂ ರೋಗರುಜಿನಗಳು ಬರೋದಿಲ್ವಾ? ಬರ್ತವೆ. ಯಾವ್ಯಾವ ರೋಗರುಜಿನಗಳು ಅಂತ ನಾನು ಈ ಚಾರ್ಟಲ್ಲಿ ಲಿಸ್ಟ್ ಮಾಡಿದ್ದೀನಿ. ಒಂದು, ರೋಗರುಜಿನಗಳು ಬರದಂಗೆ ತಡೆಯುವಂತ ಕ್ರಮಗಳೇನು ಅವನ್ನ ಅಗತ್ಯವಾಗಿ ತಗೋಬೇಕು. ಮತ್ತೆ ಬಂದ ಮೇಲೆ ರಾಸಾಯನಿಕಗಳ ಬಳಕೆ ಮಾಡದಲ್ಲೇ ಏನೇನು ಕ್ರಮ ತಗೊಂಡು ಕಂಟ್ರೋಲ್ ಮಾಡಬಹುದು ಅದನ್ನ ಅಗತ್ಯವಾಗಿ ಮಾಡಬೇಕಾಗ್ತದೆ. ಮತ್ತೆ ಅನಿವಾರ್ಯವಾದಾಗ ನೀವು ರಾಸಾಯನಿಕಗಳನ್ನ ಅಲ್ಪ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ಇವಿಷ್ಟನ್ನು ನಿರ್ವಹಣೆ ಮಾಡಬೇಕು. ಈಗ ಮೊದಲಿಗೆ ಅಂಶಕ್ಕೆ ಬರ್ತೀನಿ. ಈಗ ನಾವು ಪೋಷಕಾಂಶಗಳಿರುವಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಂತಿನಲ್ಲಿ ಕೊಡಬೇಕು ಪೋಷಕಾಂಶಗಳನ್ನ, ಎಷ್ಟು ಕಂತಿನಲ್ಲಿ ಮತ್ತೆ ಸಮತೋಲನ ಯಾಕೆ ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ. ನಾನು ಈ ಚಾರ್ಟ್ ಅಲ್ಲಿ ಈ ರೂಟ್ ಪೊಸಿಷನ್ ಅಲ್ಲಿ ನಾನು ಒಂದು ಪಿಕ್ಚರ್ ಇಟ್ಟಿದ್ದೀನಿ. ರೂಟ್ ಪೊಸಿಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಒಬ್ಬ ಕೃಷಿ ಕಾರ್ಮಿಕ ಒಂದು ಮಂಕರಿಗೆ ಮಣ್ಣನ್ನು ತುಂಬುತ್ತಾ ಇದ್ದಾನೆ, ಆ ಒಂದು ಚಿತ್ರ ಇಟ್ಟಿದ್ದೀನಿ. ಓಕೆ, ಎರಡು ಸಂದರ್ಭದಲ್ಲಿ ಅವನು ತನ್ನ ಕೆಲಸ ಬಿಟ್ಬಿಟ್ಟು ಸುಮ್ಮನೆ ನಿಂತಿರ್ತಾನೆ. ಯಾವ ಸಂದರ್ಭ ಅಂದ್ರೆ, ಒಂದು ಖಾಲಿ ಮಂಕರಿ ಇರ್ಬೇಕು. ಖಾಲಿ ಮಂಕರಿ ಇರಬಾರದು ಯಾವಾಗ ಅಂತಂದ್ರೆ, ನಾವು ಏನು ಪೋಷಕಾಂಶಗಳನ್ನ ಸಪ್ಲೈ ಮಾಡಿ ಅದು ಎಲೆ ಭಾಗಕ್ಕೆ ಹೋಗಿ ಅಲ್ಲಿ ಆಹಾರ ತಯಾರಾಗಿ ಅಲ್ಲಿ ಹಣ್ಣಾಗಿ ಪರಿವರ್ತನೆ ಆಗಿ ಆ ಹಣ್ಣನ್ನ ವಿಲೇವಾರಿ ಮಾಡಿ ಅದು ಖಾಲಿ ಮಂಕರಿಯಾಗಿ ಬರುತ್ತೆ. ಓಕೆ, ಆ ಖಾಲಿ ಮಂಕರಿಯಾಗಿ ಬರದಲ್ಲದೆ ಖಾಲಿ ಮಂಕರಿ ಇಲ್ಲ ನಾನೇನ್ ಮಾಡ್ಲಿ ಅಂತ ನಿಂತ್ಕೊಳ್ತೇನೆ. ಅಂದ್ರೆ ನಿರಂತರವಾಗಿ ಈ ಒಂದು ಕಾರ್ಖಾನೆ ನಡಿಬೇಕು ಅಂತಂದ್ರೆ ನಿರಂತರವಾಗಿ ನಾವು ಸಪ್ಲೈ ಮಾಡ್ತಾ ಇರ್ಬೇಕು. ಹಂಗಾಗಿ ನಾವು ಹೆಚ್ಚು ಕಂತಿನಲ್ಲಿ ನಾವು ಗೊಬ್ಬರ ಕೊಟ್ಟಷ್ಟು ಈ ಕ್ರಿಯೆ ನಡೀತಾ ಇರ್ತದೆ. ಅಂದ್ರೆ ನಾವು ವರ್ಷದಲ್ಲಿ ಯಾವಾಗಲೂ ಒಂದ್ಸರಿ ಹಾಕಿ ಬಿಟ್ಬಿಡ, ನಾವು ಹಾಕಿದ ಗೊಬ್ಬರ ಮಣ್ಣಿನ ಕಣಗಳಲ್ಲಿ ಅದು ಸೇರ್ಕೋಬೇಕು. ಓಕೆ, ನಾವು ಜಾಸ್ತಿ ಆಗ್ತೀವಿ ಏನಪ್ಪ ಅಂದ್ರೆ ಅಲ್ಲೇ ಇರುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ, ಇರೋದಿಲ್ಲ. ಮಳೆಯಲ್ಲಿ ಮತ್ತೆ ಬಿಸಿಲಿನಲ್ಲಿ ಅದು ಲಾಸ್ ಆಗುತ್ತೆ. ಹಂಗಾಗಿ ನಾವು ಹೆಚ್ಚಿನ ಕಂತಿನಲ್ಲಿ ಕೊಟ್ರೆ ಈ ಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ, ಆಹಾರ ಉತ್ಪಾದನೆ. ಸೊ ಹಂಗಾಗಿ ನಿರಂತರವಾಗಿ ನಾವು ಮಿನಿಮಮ್ ಎರಡು ಕಂತಿನಲ್ಲಿ ಕೊಡಿ ಅಂತ ಹೇಳ್ತೀವಿ. ಮತ್ತೆ ಮಧ್ಯ ಒಂದು ರೈನಿ ಸೀಸನ್ ನಲ್ಲಿ ಮಳೆಗಾಲದ ಬಿಡು ಕೊಟ್ಟಾಗ ಒಂದು ಮೂಟೆ ಯೂರಿಯಾ ಕೊಡಿ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಇನ್ನೆರಡು ಕಂತು ಕನಿಷ್ಠ ಒಂದು ಐದು ಆರು ಕಂತಿನಲ್ಲಿ ನೀವು ಗೊಬ್ಬರ ಕೊಟ್ರೆ ಅದು ನಿರಂತರವಾಗಿ ಕ್ರಿಯೆ ನಡೀತಾ ಇರ್ತದೆ. ಅದು ಒಂದು ಅಂಶ. ಎರಡನೇ ಅಂಶ, ಸಮತೋಲನ ಯಾಕೆ ಕಾಪಾಡ್ಕೋಬೇಕು ಅಂತ. ಓಕೆ, ನಾನು ಅಲ್ಲಿ ಚಿತ್ರದಲ್ಲಿ ಒಬ್ಬ ಕಾರ್ಮಿಕ ಅನ್ನೋದು ಮತ್ತೆ ಮೇಲ್ಗಡೆ ಎಲೆ ಭಾಗದಲ್ಲಿ ಎರಡು ಚಿತ್ರ ಕೊಟ್ಟಿದ್ದೀನಿ. ಒಂದು ಕರಣೆ ಅಂದ್ರೆ ಕಾಂಕ್ರೀಟ್ ಮಾಡ್ತಾನಲ್ಲ ಕರಣೆ ಅಂತಾರಲ್ವಾ, ಮತ್ತೆ ಇನ್ನೊಂದು ಸೌಟ್. ಎರಡು ಚಿತ್ರ ಕೊಟ್ಟಿದ್ದೀನಿ. ಆ ಕರಣೆ ಕೆಲಸ ಏನಪ್ಪ ಅಂದ್ರೆ, ನಾವು ಏನ್ ಸಪ್ಲೈ ಮಾಡ್ತೀವಿ ಅದನ್ನ ಹಾಕದಷ್ಟೇ ಅವನ ಕೆಲಸ. ಅಲ್ಲಿ ಯಾವ ಕಾಂಬಿನೇಷನ್ ಹಾಕಿದ್ರೆ ಅಂತ ಚೆಕ್ ಮಾಡಲ್ಲ. ಮತ್ತೆ ಈ ಮಣ್ಣು ತುಂಬಾನು ಅಷ್ಟೇ, ಮಣ್ಣು ತುಂಬಾನು ಸುಮ್ಮನೆ ತುಂಬತಾನೆ, ಇಲ್ಲಿ ಒತ್ಕೊಂಡು ಹೋಗ್ತಾರೆ ಅಲ್ಲಿ ಹಾಕ್ತಾರೆ. ನಾವು ರಾಂಗ್ ಕಾಂಬಿನೇಷನ್ ಕೊಟ್ಟಾಗ, ಈಗ ಸಿಮೆಂಟ್ ಕೆಲಸನೇ ಆಗಲಿ, ನಾವೇನು 6-3-1 ಅಂತ ಏನು ಹೇಳ್ತೀವಿ, ಎಷ್ಟು ಸಿಮೆಂಟ್ ರೇಷಿಯೋ, ಅದು ತಪ್ಪಾಗಿ ನಾವು ಕೊಟ್ಟಾಗ ಅವನು ತಪ್ಪಾಗಿ ಅಲ್ಲಿ ಹಾಕ್ತಾನೆ. ಹೌದು. ಓಕೆ, ಅಲ್ಲಿ ಏನಾಗುತ್ತೆ, ಕಾಂಕ್ರೀಟ್ ಸರಿಯಾಗಿ ಆಗೋದಿಲ್ಲ. ಅದು ಬಿಲ್ಡಿಂಗ್ ಆದ್ರೆ ಬಿಲ್ಡಿಂಗ್ ಡಮಾರ್ ಡಮಾರ್. ಹೌದು. ಅಥವಾ ನಾವು ಅಡುಗೆ ಭಟ್ಟ ಅಂತ ತಗೊಳ್ಳಿ, ಅಡುಗೆ ಭಟ್ಟನ್ಗೆ ನಾವು ಒಳ್ಳೆ ಕ್ವಾಲಿಟಿಯ ಕಚ್ಚಾ ವಸ್ತುನ ಕೊಟ್ಟಾಗ ಒಳ್ಳೆ ಆಹಾರ ತಯಾರು ಮಾಡ್ತಾನೆ. ನಾವು ಕೊಡೋ ಕಚ್ಚಾ ವಸ್ತುನೇ ಪ್ಯೂರ್ ಕ್ವಾಲಿಟಿ ಆದಾಗ ಅವ್ನು ಉತ್ಪಾದನೆ ಮಾಡೋ ಆಹಾರ ಕೂಡ ಪ್ಯೂರ್ ಕ್ವಾಲಿಟಿ ಆಗಿರುತ್ತೆ. ಹೌದಲ್ವಾ? ನಾವು ಒಳ್ಳೆ ಗುಣಮಟ್ಟದ ಕೊಟ್ಟರೆ ಚೆನ್ನಾಗಿರುತ್ತೆ ಅಡುಗೆ. ಹೌದಲ್ವಾ? ನಾವು ಕೊಡೋ ಕಚ್ಚಾ ವಸ್ತುನ ಪ್ಯೂರ್ ಕ್ವಾಲಿಟಿ ಕೊಟ್ಟು ನೀವು ಒಳ್ಳೆ ಗುಣಮಟ್ಟದ ಆಹಾರ ತಯಾರು ಮಾಡಪ್ಪ, ಅವ್ನು ಎಲ್ಲಿ ತಯಾರು ಮಾಡ್ತಾನೆ? ಹೌದು. ಇಲ್ಲಿ ತಪ್ಪು ಯಾರ್ದು? ನಮ್ದು. ಯಾವ ಗುಣಮಟ್ಟದ ಕೊಡ್ತೀವ ತಪ್ಪು ನಮ್ದು. ತಪ್ಪು ಆ ಕಾರ್ಮಿಕಂದು ಅಲ್ಲ, ಅಥವಾ ಅಡುಗೆ ಭಟ್ಟಂದು ಅಲ್ಲ, ತಪ್ಪು ನಮ್ದು. ನಾವು ಕೊಡುವಂತ ಕಚ್ಚಾ ವಸ್ತುನ ಒಳ್ಳೆ ಗುಣಮಟ್ಟದ ಕೊಡ್ಬೇಕು. ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ಗಿಡನ ಬಯ್ಯೋದಲ್ಲ ಅಥವಾ ಭೂಮಿನೂ ಬಯ್ಯೋದಲ್ಲ, ನಾವು ಸಮತೋಲವನ್ನ ಕಾಪಾಡಿಕೊಂಡು ಒಳ್ಳೆ ಗುಣಮಟ್ಟದ ಕಚ್ಚಾ ವಸ್ತು ಕೊಟ್ರೆ ನಾವು ಒಳ್ಳೆ ಗುಣಮಟ್ಟದ ಇಳುವರಿ ಆಗ್ಲಿ ಉತ್ಪನ್ನಗಳನ್ನಾಗ್ಲಿ ಪಡಿಬಹುದು. ನಾವು ಬೇವಿನ ಬಿತ್ತಿ ಮಾವಿನ ಬೆಳೆಯಕ್ಕಾಗಲ್ಲ. ಮಾವಿನ ಬೆಳಿಬೇಕಾದ್ರೆ ನಾವು ಮಾವಿನ ಬೀಜನೇ ಹಾಕ್ಬೇಕು. ಇಲ್ಲಿ ಹೆಚ್ಚಿನ ಜವಾಬ್ದಾರಿ ನಮ್ಮಲ್ಲಿದೆ. ಈಗ ಹಿಂದೆ ರಕ್ತ ಪರೀಕ್ಷೆ ಮಾಡ್ತಿದ್ರೆ ಹಿಂದೆ, ಈಗ ರಕ್ತ ಪರೀಕ್ಷೆ ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ಓಕೆ, ಅಷ್ಟೊಂದು ಪರೀಕ್ಷೆ ಮಾಡೋ ಈ ಮಣ್ಣಿನಲ್ಲೂ ಅದೇ ಸ್ಥಿತಿ ಇದೆ. ಹಿಂದೆ ನಾವು ಅಷ್ಟೊಂದು ಗಮನ ಇರಿಸ್ತಿರಲಿಲ್ಲ, ಯಾಕಂತಂದ್ರೆ ಹೆಚ್ಚಿಗೆ ಸಾವಯವ ಗೊಬ್ಬರ ಬಳಸ್ತಿದ್ದ, ಮಣ್ಣಿನಲ್ಲಿ ಸಮತೋಲನ ಎಲ್ಲ ಪೋಷಕಾಂಶಗಳಿದ್ವು. ಈಗ ನೇರವಾಗಿ NPK ಅಂತ ಹಾಕಿ ಬಹಳಷ್ಟು ಅಸಮತೋಲನ ಮಣ್ಣಿನಲ್ಲಿ ಇದೆ. ಹಂಗಾಗಿ ನಾವು ಮಣ್ಣು ಪರೀಕ್ಷೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಮಣ್ಣು ಪರೀಕ್ಷೆ ಹೆಚ್ಚಿನ ಆದ್ಯತೆ ಕೊಟ್ಟು ಅಲ್ಲಿನ ಸಮತೋಲನ ಕಾಪಾಡಿಕೊಂಡು ಎಲ್ಲೆಲ್ಲಿ ನ್ಯೂನತೆ ಇದನ್ನೇ ಅದನ್ನ ಸರಿಪಡಿಸಿಕೊಂಡು, ಸೊ ಒಟ್ಟಿನಲ್ಲಿ ನಮ್ಮ ಆಹಾರ ಉತ್ಪಾದನೆ ಏನು ಕಾಫಿಯ ಇಳುವರಿಗೆ ಒಳ್ಳೆ ಗುಣಮಟ್ಟ ನಾವು ಬೇಕು ಅಂತಂದ್ರೆ ಒಳ್ಳೆಯ ಕಚ್ಚಾ ವಸ್ತುನೇ ಕೊಡಬೇಕು. ನ್ಯೂಟ್ರಿಷನ್ ಮ್ಯಾನೇಜ್ ಮಾಡೋದ್ರಲ್ಲಿ ನಾವು ಹೆಚ್ಚಿಗೆ ಬುದ್ಧಿವಂತರಾಗಬೇಕು. ಸೊ ಇದಿಷ್ಟು ಗೊಬ್ಬರ ನಿರ್ವಹಣೆ ಭಾಗ ಆಗುತ್ತೆ. ಇದನ್ನ ಬಹಳ ಮುಖ್ಯವಾಗಿ ಅಂತರಿಸಬೇಕಾಗುತ್ತೆ. ಯಾಕೆಂತಂದ್ರೆ ಪ್ರತಿ ವರ್ಷವೂ ಕೂಡ ಒಂದು ಒಳ್ಳೆಯ ಇಳುವರಿಯನ್ನ ಪಡಿಬೇಕು, ನಮ್ಮ ಕಾಫಿಯ ಗುಣಮಟ್ಟ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮತ್ತೆ ನೀವು ಏನು ನಿಮ್ಮ ನಕ್ಷೆನಲ್ಲಿ ಸೂಚಿಸಿದಿರೋ ಅದರ ಪ್ರಕಾರ ಮಾಡ್ತಾ ಹೋದ್ರೆ ಒಂದು ಒಳ್ಳೆ ರೀತಿಯ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾನ್ಸೆಪ್ಟ್ ನಾನು ಅರ್ಥ ಮಾಡಿಸೋದಕ್ಕೋಸ್ಕರ ನಾನು ಈ ಸರ್ಕಸ್ ಮಾಡಿದೆ. ಈ ನಕ್ಷೆ ಅಥವಾ ನಿಮ್ಮ ಚಾರ್ಟ್ ಏನಿದೆಯೋ ಯಾರೆಲ್ಲ ಇದರ ಫಲಾನುಭವಿಗಳಾಗಿದ್ದಾರೆ, ಹೇಗಿದೆ ಅವರ ಪ್ರತಿಕ್ರಿಯೆ? ಅದೇ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಯಾರ್ಯಾರು ಅದನ್ನ ನೋಡ್ತಾರೋ ಮೊನ್ನೆ ಹೇಳಿದ್ರು ಇದು ಬೈಬಲ್ ತರ ಹೌದು ಅಥವಾ ಕುರಾನ್ ತರ ಅಥವಾ ಭಗವದ್ಗೀತೆ ತರ. ಕಾಫಿಗೆ ಒಂದು ಸಮಗ್ರವಾದ ಮಾಹಿತಿಯನ್ನ ಇದ್ರಲ್ಲಿ ಇದೆ ಸರ್. ಇದೊಂದು ಇದ್ಬಿಟ್ರೆ ನಾವು ಕಾಫಿ ಗೈಡೇ ಬೇಕಿಲ್ಲ. ಪ್ರತಿನಿತ್ಯ ನಾವು ಅಗತ್ಯವಾಗಿ ಏನೇನು ಕ್ರಮ ತಗೊಳ್ತೀವಿ, ಏನೇನು ಪ್ಯಾರಾಮೀಟರ್ಸ್, ಎಲ್ಲಾ ಪ್ಯಾರಾಮೀಟರ್ಸ್ ಇದ್ರಲ್ಲಿದೆ. ಒಂದ್ಸಾರಿ ಅದ್ ನೋಡ್ಬಿಟ್ರೆ ಇವತ್ತು ನಮ್ಮ ತೋಟದಲ್ಲಿ ಯಾವ ಕೆಲಸ ಮಾಡಬೇಕು ಅಂದ್ರೆ ಯಾವ್ದನ್ನ ನಾವು ನೆಗ್ಲೆಕ್ಟ್ ಮಾಡಿದೀವಿ ಅನ್ನೋದು ಅರಿವು ನಮಗೆ ಮೂಡುತ್ತದೆ. ಯಾವ್ದಕ್ಕೆ ಆದ್ಯತೆ ನೀಡಬೇಕು, ಆದ್ಯತೆ ಹೇಗೆ ಮಾಡಬೇಕು ಅನ್ನುವಂತ ಒಂದು ಕೈಗನ್ನಡಿ ಇದ್ದಂಗೆ. ಕೈಗನ್ನಡಿ ಇದೆ. ಒಂದ್ಸರಿ ನೋಡ್ಬಿಟ್ಟು ಸಾಕು, ಇವತ್ತು ಇಂಥ ಕೆಲಸ ನಾನು ಮಾಡಬೇಕು, ಇಂಥದ್ನ ಬಿಟ್ಟಿದ್ದೀನಿ ಅಂತ ಆ ಒಂದು ಚಿತ್ರಣ ನನಗೆ ಬರುತ್ತೆ. ಆ ಉದ್ದೇಶನೂ ಅದೇ. ಒಬ್ಬ ಮನುಷ್ಯ ಎಲ್ಲಾನು ತಲೆ ಇಟ್ಕೊಳಕ್ ಆಗಲ್ಲ ಅಂದ್ರೆ ಯಾವ್ದೋ ಒಂದು ಬಿಟ್ಟಿರ್ತೀವಿ. ಕೃಷಿನಲ್ಲಿ ಸಣ್ಣ ತಪ್ಪುಗಳೇ ಬಹಳ ದೊಡ್ಡ ನಷ್ಟವನ್ನು ಅದು ಸಣ್ಣ ತಪ್ಪೆ ಅದು ಬಹಳ ದೊಡ್ಡ ನಷ್ಟ. ಆ ನಷ್ಟ ಆಗಿದೆ ಅನ್ನೋ ಅನುಭವಕ್ಕೂ ನಮ್ಗೆ ಬರೋದಿಲ್ಲ ಅಷ್ಟು ಮಟ್ಟಿಗೆ. ಅದು ಯಾವಾಗ್ಲೂ ನಮ್ಮ ಅನುಭವಕ್ಕೆ ಬರುತ್ತೆ, ಅಷ್ಟೊತ್ತಿಗೆ ಕೈ ಮೀರಿ ಹೋಗಿ ಏನು ಮಾಡ್ಲಿಕ್ಕೆ ಆಗುತ್ತೆ. ಸೊ ಇಂತ ಸಂದರ್ಭದಲ್ಲಿ ನಾವು ಒಂದು ದೇವ್ರ ಫೋಟೋ ಇಟ್ಕೊಳ್ತೀವಿ, ಇನ್ನೊಂದು ಫೋಟೋ ಇಟ್ಕೊಳ್ತೀವಿ, ಬೆಳಗ್ಗೆ ನೋಡ್ತೀವಿ. ಆದ್ರೆ ಕಾಫಿ ತೋಟಕ್ಕೆ ಹೋಗೋದಕ್ಕೆ ಮೊದಲು ಒಂದ್ಸರಿ ಚಾರ್ಟ್ ನೋಡಿದಾಗ ಸೊ ನಾ ಇವತ್ತು ಏನ್ ಕೆಲಸ ಮಾಡ್ಬೇಕು ಅಥವಾ ಏನ್ ಬಿಟ್ಟಿದೀವಿ ಅನ್ನೋ ಒಂದು ಎಚ್ಚರಿಕೆನ ಅಥವಾ ಇದನ್ನ ಕೊಡುತ್ತೆ ಅಂತ ಬಹಳಷ್ಟು ಜನ ಹೇಳಿದ್ದಾರೆ. ಸೊ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಿದೆ. ಸೊ ನಾನು ಪಟ್ಟ ಶ್ರಮ ಸಾರ್ಥಕ ಆಗಿದೆ ನನಗಿದೆ. ಹೌದು, ರೈತರಿಗೆ ಒಂದಷ್ಟು ಅನುಕೂಲ ಆಗಿದೆ ಅನ್ನುವಂಥದ್ದು. ಈ ತರದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಸಲಹೆ ಸೂಚನೆಗಳು ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ ನಮ್ಮ ಕೇಳುಗರು? ಅದೇ ನನ್ನ ಫೋನ್ ನಂಬರ್ ಇದೆ, 9449 ವಾಟ್ಸ್ಆಪ್ ನಂಬರ್ ಇದೆ 6363 6353 5751 5751 9151 5151. ನಿಮ್ಮ ಎರಡು ಸಂಖ್ಯೆಗಳನ್ನ ಇನ್ನೊಮ್ಮೆ ಹೇಳಿ. 9449 7419 6363 5791. ಒಳ್ಳೆಯದು ಮಲ್ಲಿಕಾರ್ಜುನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ತೋಟಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಅದರ ಜೊತೆಗೆ ನಮ್ಮ ಕೃಷಿಕರಿಗೆ, ಕಾಫಿ ಬೆಳೆಗಾರರಿಗೆ ಅನುಕೂಲ ಆಗ್ತಕ್ಕಂತಹ ತಮ್ಮದೇ ಆದಂತಹ ಒಂದು ಕಾಫಿ ಕೃಷಿ ಕಾಲಚಕ್ರವನ್ನ ತಾವು ಮಾಡಿದ್ದೀರಾ, ಅದರ ಉಪಯೋಗವನ್ನ ಹೇಗೆ ಮಾಡಿಕೊಳ್ಳಬಹುದು, ಏನೆಲ್ಲ ವರ್ಷ ಪೂರ್ತಿ ನಾವು ಚಟುವಟಿಕೆಗಳನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳು ಕೂಡ ಇದರಲ್ಲಿ ದೊರಕುತ್ತೆ ಅನ್ನುವಂತಹ ವಿಚಾರಗಳನ್ನ ತಿಳಿಸಿದಿರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾಫಿ ತೋಟಗಳ ಸಮಗ್ರ ನಿರ್ವಹಣೆ ಕುರಿತಂತೆ ಹಾಸನದ ಭಾರತೀಯ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ಎ ಮಲ್ಲಿಕಾರ್ಜುನ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇಲ್ಲಿಗೆ ಎನ್ ಎ ಮಲ್ಲಿಕಾರ್ಜುನ ಅವರ ಸಂದರ್ಶನ ಮುಕ್ತಾಯವಾಯಿತು. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೋವಿಡ್-19 ವೈರಾಣು ಸೋಂಕಿನಿಂದ ಮೃತಪಟ್ಟ ಪ್ರತಿ ವ್ಯಕ್ತಿಯ ಕುಟುಂಬಕ್ಕೆ ಎಸ್ಡಿಆರ್ಎಫ್ ನಿಧಿಯಿಂದ 50,000 ರೂಪಾಯಿಗಳ ಪರಿಹಾರ ಧನ. ಕೋವಿಡ್ ಪರಿಹಾರಕ್ಕೆ ಇನ್ನೂ ಅರ್ಜಿ ಸಲ್ಲಿಸದ ಮೃತ ವ್ಯಕ್ತಿಯ ಕುಟುಂಬಸ್ಥರು ಪರಿಹಾರ ಪಡೆಯಲು ಮೃತ ವ್ಯಕ್ತಿಯ ಆಧಾರ್ ಕಾರ್ಡ್ ಹಾಗೂ ಕಾನೂನುಬದ್ಧ ವಾರಸುದಾರರ ಆಧಾರ್ ಮತ್ತು ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆ ವಿವರಗಳೊಂದಿಗೆ ತಮ್ಮ ವಾಸಸ್ಥಳ ವ್ಯಾಪ್ತಿಯ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಯಲ್ಲಿ ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವಾರ್ಡ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಲು ಕೋರಿದೆ.